ಪೇಮೆಂಟ್ ಫೇಲ್. ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ ಸರಿಯಾಗಿ 6:51:15. ಈಗ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಸ್ನೇಹಿತರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಟಿವಿ ವಿದ್ಯಾಶಂಕರ್. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ನೋಡವ್, ಬೋ ದಿವಸದಿಂದ ಕೈಗೆ ಸಿಗದಲ್ಲೇ ತಪ್ಪಿಸ್ಕ ಓಡಾಡ್ತಿದ್ದ, ಕರ್ಕ ಬಂದಿದ್ದೀನಿ ಸಂಕ್ರಣನ, ಒಂದ್ ಕಿತ ಮಾತಾಡ್ಸು. ನಮಸ್ಕಾರ ಕಣ್ಣಣ್ಣ, ಎಷ್ಟ್ ದಿನ ಆಗೋಯ್ತು ನೋಡಿ. ಅಲ್ಲ ಮತ್ತೆ ಈ ಅಪ್ಪ ಬಿಡ್ಬೇಕಲ್ಲ, ಹಂಗೆ ಹಿಡ್ದಾಕ ಬಂದ್ಬಿಟ್ಟ. ಸಂಕ್ರಣ, ಈಗ ಸುಮಾರು ದಿವಸದಿಂದ ಕಾಣ್ತಾ ಇರ್ನಿಲ್ವಲ್ಲ, ಅದ್ ಎಲ್ ಗೊಂಟಾಗಿದ್ದೆ ನೀನು? ಅಯ್ಯೋ, ಅದ್ ಯಾಕೆ ಕೇಳ್ತಿ ನನ್ನ? ಒಸಿ, ಅಲ್ಲಿ ಇಲ್ಲಿ ಹೋದಾಗ ಏನ ತಕಬರಕ್ ಹೋಗಿದ್ನಲ್ಲ, ಎಲ್ಲ ಎಡವಟ್ಟಾಗೋಗ್ಬಿಟ್ಟಿತ್ತು. ನೀನು ಬುದ್ಧಿವಂತ, ಎಡವಟ್ ಮಾಡ್ಕೊಳ್ಳನಲ್ಲ, ಅದ್ಯಾಕೆ ಮಾಡ್ಕೊಂಬ? ಅದೇ ಅತಿ ಬುದ್ಧಿವಂತಿಕೆ ಇರ್ಬೇಕು ನೋಡ್ದ. ಅತಿ ಆದ್ರೆ ಅಮೃತನು ಇಸ ಆಯ್ತದ. ಸರಿಯಾಗಿ ತಗಲಾಕೋಬಿಟ್ಟೆ ನಾನು. ಅದೇನು ಎಡವಟ್ ಮಾಡ್ಕೊಂಡೆ ಒಸಿ? ಯೋಳಪ್ಪು ಬಿಡಿಸಿ. ನಮ್ ತೋಟಕ್ಕೆ ಒಸಿ ತೊಂದರೆ ಆಗಿತ್ತು ಅಂತ ಹೇಳಿ ನೀನೆ ಹೇಳಿದ್ಯಲ್ಲ, ಅದ್ಯಾವ್ದೋ ಔಷಧಿ ಅದ್ ತಕೋಬರಕ್ ಹೋಗಿದ್ದೆ. ಅದ್ ಯಾವ್ದೋ ಇದು ಬೇಡ ಅದ್ ತಕೋ, ಇದು ಕಡಿಮೆ ಆಯ್ತದೆ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತೆಲ್ಲ ಹೇಳ್ಬಿಟ್ಟು ಅವನ ಅದ್ಯಾವ್ದೋ ಔಷಧಿ ಕೊಟ್ಟನಪ್ಪ. ಜಾಣಂಗ್ ಏನ್ ಗೊತ್ತು ಅಂತಂದ್ಬಿಟ್ಟ ನನ್ನ ನಿನ್ನ ಮಧ್ಯನೆ ತಂದಾಕ ನೋಡ್ಬಿಟ್ಟು ನೋಡ್ದ ಮತ್ತೆ. ಆಮೇಲೆ ಆಕಿ ಎಲ್ಲ ಆಗಿ ಏನು ಪ್ರಯೋಜನಕ್ಕೆ ಬರ್ಲಿಲ್ಲ ನೋಡು. ನೀನು ಸಾಲ ಕೇಳಿರ್ಬೇಕು, ದುಡ್ಡು ಕೊಡೋದಿಲ್ಲ ಅಂತ. ಅದಕ್ಕೆ ಏನಿಲ್ಲ ಕಣ್ಜಣ್ಣ, ಕೊಟ್ಟು ಬಂದ ದುಡ್ಡು ಕಾಸು ಕೊಟ್ಟು ಒಡಿಸ್ಕೊಬಿಟ್ಟಿದೀನಿ ನೋಡು. ಅಲ್ಲ ಬಿಲ್ ತಕೊಂಡ? ಅದಾ ಮತ್ತೆ, ಬಿಲ್ಗೆ ಕೇಳ್ದೆ ನಾನು. ಅವನು ಇದಕ್ಕೆಲ್ಲ ಬಿಲ್ ಬರಂಗಿಲ್ಲ, ನೀನ್ ಇದನ್ನ ಹಂಗೆ ಮಾಡ್ಕೋಬೇಕು ಅಂತನ್ಬಿಟ್ಟ. ನಾನು ಅದೇನ್ ಮಂಕವಿತೋ ಏನೋ ಕಳ್ಳ, ಹಂಗೆ ತಗೊಂಡು ಅಲ್ಲೇ ಆಗಿದ್ದು ತೊಂದ್ರೆ ಅಲ್ವಾಣ. ಅಲ್ಲ ನೀನು ಕಾಸ ಕೊಟ್ಟ ಮೇಲೆ ಬಿಲ್ ಕೇಳ್ಬೇಕಲ್ವಾ? ಏನೋ ನೋಡು, ಮಂಕ್ ಬಡ್ಕೊಂಡಿತ್ತು ಅಂತ ಹೇಳದ್ನಲ್ಲ ನಾನು. ಈಗ ನೋಡಪ್ಪ, ಎಲ್ರೂ ತೆಪ್ಪ ಮಾಡೋದಿಲ್ಲ. ಈಗ ಸರ್ಕಾರದವ್ರೆ ಹೇಳ್ತಾರೆ, ಈಗ ಬೀಜ ತರಕ್ ಹೋಗು, ಗೊಬ್ಬರ ತರಕ್ ಹೋಗು, ಔಷಧ ತರಕ್ ಹೋಗು, ಏನೇ ತಕಬರಕ್ ಹೋದ್ರು ಅವನ್ ತಾವಿಂದ ನೀನು ಬಿಲ್ಲ ತಕಬೇಕು ಮೊದಲನೇದು. ಎರಡನೇದು, ನೀನ್ ಏನೇ ತಕೊಳ್ಳೋದಾದ್ರೂ ಅದ್ರ ಮೇಲೆ ಒಂದು ಬ್ಯಾಚ್ ನಂಬರ್ ಅಂತ ಬರೆದಿರ್ತಾರೆ, ಅದ ಬಿಲ್ನಾಗೆ ಬರಿಬೇಕವ. ನಾನ್ ನಿನಗ್ ಕೊಟ್ಟಿದ್ದೆ ಇದೆಲ್ಲ ಅಂದ್ಬಿಟ್ರೆ ಏನ್ ಮಾಡಿ? ಆಮೇಲೆ ಅದ್ರ ಮ್ಯಾಕೆ ಯಾರು ಉತ್ಪಾದಕರು ಅವ್ರ ಹೆಸರಿರ್ತೈತೆ. ಆಮೇಲೆ ಯಾವಾಗ ಉತ್ಪಾದನೆ ಮಾಡವ್ರೆ ಎಲ್ಲಿ ತನಕ ಅದ್ ಬಳಸ್ಬೋದು, ಎಕ್ಸ್ಪೈರಿ ಅಂತಾರಲ್ಲ ಅದ ಬರ್ದಿರ್ತಾರೆ, ಅದಕ್ಕೆ ಶಕ್ತಿ ಇರಂಗಿಲ್ಲ. ಆಮ್ಯಾಕಿಂದ ಅದು ನೀನ್ ಕುಡಿದ್ರು ಸಾಯಂಗಿಲ್ಲ, ಹಂಗಾಗ್ಬಿಡ್ತದ ಉಳು ಕೊಡಿ ಅದು ಹೋಗ್ಲಿ. ಕಾಸು ಕೊಟ್ಬಿಟ್ಟು ಈಗ ವಿಸಾನೆ ತಗೊಬಿಡ್ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ನನ್ಗೆ. ಓಟೋಯ್ತು ಅಷ್ಟು ಬೇಜಾರು ಮಾಡ್ಕೊಂಡಾರ ಒಂದ್ ಬಾಟ್ಲಿಗೆಲ್ಲ ಅಷ್ಟು ಬೇಜಾರು ಮಾಡ್ಕೋಬೇಡ, ಈಗ ಮುಂದಕ ಹೆಂಗ್ ಜಾಗರೂಕರಾಗಿರ್ಬೇಕು ಅಂತ ಹೇಳ್ತೀನಿ ಕೇಳು. ಈಗ ಹೆಂಗ ಅಂದ್ರೆ ಮಾರುಕಟ್ಟೆನಲ್ಲಿ ಬೇಕಾದಷ್ಟು ಬಂದ್ಬಿಟ್ಟವೆ ಔಷಧಗಳು. ಈಗ ನೀನ್ ಯಾವ್ದೋ ಒಂದ್ ಕೇಳ್ತೀಯ, ಅದ ಅವನ್ ತಾವ್ ಇರುದಿಲ್ಲ, ಇತ್ತಕ ಹೋಗು ಅಂತಾನೆ. ನೀನೇನ್ ಮಾಡಿಯ ನಿಂಗು ಗೊತ್ತಿರುದಿಲ್ಲ, ಅದು ಹೊಡೆದ್ರ ಆಯ್ತದೇನಣ್ಣ ಅಂತ ಕೇಳ್ತೀಯ, ಅವ್ನು ಹೂ ಅಂತಾನೆ ನೀನ್ ತಗೊಂಡ್ಬಿಡ್ತೀಯ. ಅದೇ ಅದೇ ಆಗಿದ್ದು ನೋಡು, ನೋಡ್ದ ನೀನ್ ಹೇಳಿದ್ದೆ ನನ್ಗೆ ಇಂಥದ್ದೇ ತಗೋಬೇಕು ಅಂತ. ಅವನು ಅದೇನೋ ಯಾಮಾರಿಸ್ಬಿಟ್ಟ ನನ್ನ ಮೇಲೆ ನಂಬಿಕೆ ಇಲ್ಲ ನಿನ್ಗೆ. ಕಮ್ಮಿ ಆಯ್ತದಲ್ಲ, ಒಂದ್ ನಾಲ್ಕು ಕಾಸು ಉಳಿತದೆ ಅಂದ್ರೆ ಯಾರು ಬಿಡ್ತಾರೆ? ನಾಲ್ಕು ಕಾಸು ಉಳಿಸಿ ಇಲ್ಲಿ ಎಂಟು ಕಾಸು ಹೋಯ್ತು. ಅಯ್ಯೋ ಎಂಟಲ್ಲಮ್ಮ, ಬಹಳ ಹೊಂಟೋಯ್ತು ಕಳಕ. ಅಯ್ಯಯ್ಯಾ ಇರ್ಲಿ ಇರ್ಲಿ, ಬೇಜಾರು ಮಾಡ್ಕೋಬೇಡ. ಈಗ ಒಂದು ತಿಳ್ಕೋಬೇಕು ನೋಡಪ್ಪ, ನಾವು ರೈತರು ಅನ್ನ ಬೆಳಿತೀವಿ, ಆಗ ನಾವು ಉತ್ಪಾದಕರು. ಆದ್ರೆ ಬೇರೆ ಕಡೆ ಹೋಯ್ತೀವಿ ಖರೀದಿ ಮಾಡ್ತೀವಿ, ಆಗ ನಾವು ಗ್ರಾಹಕರು. ಅಂದ್ರ ನಮಗೆ ಗ್ರಾಹಕರಾಗಿ ಒಂದಷ್ಟು ಕರ್ತವ್ಯ ಇರ್ತದೆ, ಅದನ್ನ ಸರಿಯಾಗಿ ನಾವು ನಿಭಾಯಿಸ್ಬೇಕು. ಕಮಲಕ್ಕ ನೀನು ಹೊರಗೋದ್ರು ಅಷ್ಟೇ, ಸಾಲಕ್ಕಾದ್ರೆ ಸಾಲದ ಬಿಲ್ ಅಂತಾನೆ ಕೊಡ್ತಾರೆ. ಕ್ಯಾಸ್ ಆದ್ರೆ ಅಲ್ಲೇ ಕಾಸು ಕೊಡ್ತೀನಿ ರೊಕ್ಕ ತಗೋ ಅಂದ್ರೆ ಕ್ಯಾಸ್ ಬಿಲ್ಲೇ ಕೊಡ್ಬೇಕು. ಪ್ರತಿಯೊಂದು ಬರೆದಿರ್ಬೇಕು. ಆಮೇಲೆ ಇನ್ನೂ ಒಂದ್ ತಿಳ್ಕೋ ಸಂಕ್ರಣ, ಬಿತ್ತನೆ ಬೀಜವ ತಕಬಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಪ್ಯಾಕೆಟ ಬಿಸಾಕ್ಬಿಡ್ತಾರೆ. ಆದ್ರೆ ಪ್ಯಾಕೆಟಿನ ಜೊತೆ ಒಂದ್ ಹತ್ತರಿಂದ ಇಪ್ಪತ್ ಕಾಳು ಬೀಜನೂ ಸೇರಿಸ್ಬಿಟ್ಟು ಅದನ್ನ ಮಡಿಕೊಂಡಿರ್ಬೇಕು. ಓ ಎಲ್ಲಾ ಬಳಸ್ಕೋಬಾರ್ದು ಅಂತೀ? ಏ ಒಂದ್ ಎಂಟು ಬೀಜ ಮಡಿಕೊಂಡಿದ್ರೆ ಏನಾಯ್ತತೆ ಪ್ಯಾಕೆಟ್ ಸಮೇತ? ಬೆಳೆ ಎಲ್ಲ ಬಂದ ಮೇಕೆ ಬೇಕಾದ್ರೆ ಅದನ್ನ ಹಾಳು ಮಾಡ್ಕ, ಆದ್ರೆ ಅಲ್ಲಿವರೆಗೂ ಮಡಿಕೊಂಡ್ರಿ. ಸರಿ, ಅದ್ ಯಾಕೆ ಮಡಿಕೋಬೇಕು ಅಂತ ಅದು ಪಾಯಿಂಟ್. ಅಂದ್ರ ಈಗ ನೀನ್ ಬೀಜ ಬಿತ್ತನೆ ಮಾಡಿಯಪ್ಪ, ಮೊಳಕೆ ಬರ್ಲಿಲ್ಲ, ಅವಾಗ ನೀನು ಕಂಪ್ಲೇಂಟ್ ಮಾಡ್ತೀಯ, ಹೋಗಿ ಎಂತ ಬೀಜ ಕೊಟ್ಟೆ, ಯೋ ಮೊಳಕೆನೆ ಹೊಡಿಲಿಲ್ಲ ಅಂತ ಮಕ್ಕ ಬಿಸಾಕ್ಬೇಕು. ಅಲ್ಲ ಹಂಗ್ ಹೋಯ್ತೀಯ, ಆಗ ಎಲ್ಲಿದ್ದ ತೋರ್ಸು ಪಾಕೆಟ್ ಅಂದ್ರೆ ನಿಂತ ಪಾಕೆಟ ಇರ್ನಿಲ್ಲ ಅಂದ್ರೆ ಏನ್ ತೋರ್ಸಿ ನೀನು? ಅದಕ್ಕ ನಾವು ಕೊಟ್ಟಿದ್ ಕಾಳಿಕೆ ಅಂತೀನಿ. ಹಾ, ತೋಟಕ್ ಬಂದ್ರೆ ಬೇರೆ ಕಡೆ ತಂದ ಹಾಕಿರೋದು ಅಂತ. ಅಲ್ಲಲ್ಲ ನೋಡ್ ಮತ್ತೆ ಅದು ಒಂದೇ ಅಲ್ಲ, ಇನ್ನೂ ಒಂದ್ ವಿಚಾರ ಅದೇ ಕೇಳು. ಈಗ ಪಾಕೆಟ್ ಏನೋ ಮಡಿಕೊಂಡಿರ್ತೀಯ, ಆದ್ರೆ ಬೀಜನು ಹೊಸಿ ಇದ್ರೆ ನೋಡಪ್ಪ ಇದೇ ಬೀಜ ಅಂತ ಅವ್ರ ಆಮೇಲೆ ಪರೀಕ್ಷೆ ಮಾಡಕ್ ತಕತಾರೆ. ಅದೇ ಪಾಕೆಟ್ ಇಂದು ಅದೇ ಬೀಜ ಅಂತ ಆ ಬೀಜ ಪರೀಕ್ಷೆ ಮಾಡ್ಕೊಳಕ್ ತಗೊಂಡ್ ಹೋದ್ರೆ ಅವ್ರೇನ್ ಹೇಳ್ತಾರೆ ಕಂಪ್ನಿಯವರು, ಅದೇ ಲಾಟ್ ನಂಬರ್ದು ನಮ್ ತಾವ್ ಬೀಜ ಮಡಗಿದೀವಿ, ನಮ್ ತಾವ್ ಮೊಳಕೆ ಚೆನ್ನಾಗ್ ಬಂದದೆ, ನಿಂದ್ ಬರ್ಲಿಲ್ಲ ಅಂದ್ರೆ ನಿಂದೆ ಏನೋ ಮಿಸ್ಟೇಕು ಅಂತಾರೆ. ಆಗ ಕಾಳು ಇಲ್ಲೇ ಅದೇ ಸ್ವಾಮಿ ಇದ್ನೆ ಬಿತ್ತನೆಗೆ ಹಾಕಿ ಅಂತ ನಿಂಗೆ ಕೇಳ್ಬೋದಾ? ಅಂದ್ರೆ ಬೀಜದ ಏನಾದ್ರು ಮಿಸ್ಟೇಕ್ ಇದ್ರೆ ಆಗ ನಿನಗೆ ಬೀಜದ ದುಡ್ಡು ಬತ್ತದ ವಾಪಸ್ಸು. ಈಗ ಆ ಪ್ಯಾಟರ್ನ್ ಅಲ್ಲೆಲ್ಲ ಗ್ರಾಹಕರ ಅದೇನೋ ಹೇಳ್ತಾರ ನಿಂಗೂ ಯಾಜ್ಯ ಯಾಜ್ಯ ಅಂತ ಗ್ರಾಹಕರ ವೇದಿಕೆನ ಅದೇನೋ ಅದು ಏನಪ್ಪ ಅದು ಕೋರ್ಟ್ ಅದಂತಲ್ಲ ಕೋರ್ಟ್ ಅಂತಾರೆ. ಕರೆಕ್ಟ್, ಗ್ರಾಹಕರ ಯಾಜ್ಯಗಳ ಏದಿಕೆ ಅಂತ ಎರಡು ಸರಿಯಾಗಿ ಹೇಳದೆ ನೀನೇನೋ ಏದಿಕೆ ಅಂದೆ ಅಲ್ವಾ? ಅದೇನೋ ಐತೆ ಮೈಸೂರು ಪೇಟೆನಾಗೆ, ಅಲ್ಲಿ ಇಂಥವನ್ನೆಲ್ಲ ಪರಿಹಾರ ಮಾಡ್ತಾರ, ಲಾರಿಗಳಿರ್ತಾರೆ ಅದಕ್ಕೆ. ಹೌದೇ, ನಾನು ಇದೆಲ್ಲ ಎಡವಟ್ಟಾಗೋಯ್ತಲ್ಲ ಹೋಗಿದ್ದೆ ಅಂತವ. ಅವನು ಇವೆಲ್ಲ ಹೇಳ್ದ, ಏನೈತೆ ನಿನ್ನ ಹತ್ರ ದಾಖಲೆ ಅಂತ. ಏನು ಇಲ್ಲ, ಕೈ ಆಡ್ಸ್ಬಿಟ್ಟೆ. ಏನಿಲ್ಲ, ಮುಂದಿನ ಕಿತ ಹೋಗುವಾಗ ನನ್ನೂ ಕರ್ಕ ಹೋಗು, ಕಮಲಕ್ಕನ್ನು ಕರ್ಕತೀನಿ ಜೊತೆಗೆ. ಏನ್ ನಿಂಗೆ ಎಷ್ಟು ಖರ್ಚಾದ ಅದು ಹೋಟ್ಲಲ್ಲಿ ನಮ್ಮಿಬ್ರಿಗೆ ಒಂದು ಮಸಾಲೆ ದೋಸೆ ಕೊಡಿಸ್ಬೇಕಷ್ಟೇ. ಹಂಗಲ್ಲ, ನೀನ್ ಇರ್ಲಿಲ್ಲ ಊರ್ನಾಗೆ, ಅರ್ಜೆಂಟ್ ಅಂದ್ಬಿಟ್ಟು ಹೊಂಟೋಗ್ಬಿಟ್ಟೆ. ಓಲಿ ಬಿಡು, ಈಗ ನಿನ್ನಂಗ್ ತಿಳಿದವನ್ ಇರ್ಬೇಕು ಕಣ ನನ್ ಜೊತೆ. ಓ ಸಂಕ್ರಣ, ಈಗ ನಿಂಗೂ ಎಲ್ಲ ಗೊತ್ತದೆ, ಸುಮ್ ಕೇಳ್ಬೇಡ ಎಲ್ಲೋ ಮಾರ್ಬಿಟ್ನಲ್ಲಪ್ಪ. ಓಲಿ ಬಿಡು, ಮುಂದಿನ ಕಿತ ಸರಿಯಾದ ರೀತಿನಲ್ಲಿ ವ್ಯವಹಾರ ಮಾಡ್ಕ. ಅದೇ ನಾನು ಹೇಳದ್ನಲ್ಲ ಅಡ್ವೊಕೇಟ್ ತವಕ್ ಹೋಗಿದ್ದೆ ಅಂತ, ಅವ್ನು ಹೇಳ್ತಿದ್ದ. ಈಗ ಒಂದ್ ವಾರದ ಕೆಳಗೆ ಇದ್ರ ಬಗ್ಗೆ ಅವರೆಲ್ಲ ತುಂಬಾ ಎಚ್ಚರಿಕೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ರಂತೆ, ಅದೇನೋ ಜಾಗೃತಿ ಅಂತ ಅದೆಲ್ಲ ಮಾಡಿದ್ರಂತೆ. ಕಮಲವ್ವ, ಕಮಲಕ್ಕ, ಈಗ ನನಗನ್ಸದು ಈಗ ರೈತರುಗಳು ಉತ್ಪನ್ನ ಕೊಡ್ತಾರಲ್ಲ ಬ್ಯಾರಿಯವ್ರಿಗೆ, ಅವಾಗ ಅವ್ರು ಉತ್ಪಾದಕರಾಯ್ತಾರೆ. ಇದೆಲ್ಲ ಗ್ರಾಹಕರಾಗ ಅವ್ರಿಗೆ ಹೆಂಗೆ ಅಪ್ಲೈ ಆಯ್ತತೆ, ಇವರು ಮಾರುವಾಗ್ಲೂ ಇವ್ರಿಗೂ ಅಪ್ಲೈ ಆಯ್ತತೆ. ಅದು ನೀನು ಅರ್ಥ ಮಾಡ್ಕೋಬೇಕು. ಈಗ ನೀನು ಬೆಳೆ ಕೊಡ್ತೀಯಲ್ಲ, ನಿನ್ ಬೆಳೆಗೂ ಎಂತೆಂತದ ಈಸಾ ಪಸ ಒಡೆದ್ಬಿಟ್ಟು ಗ್ರಾಹಕರಿಗೆ ತಗೊಂಡು ಕೊಡಬಾರ್ದು. ಕಳಪೆ ಕಳಪೆ ಗುಣಮಟ್ಟದ ತಗ ಹೋದ್ರೆ ಅವನು ನಿನ್ ಮೇಲೆ ಹಾಕ್ಬೋದು ಕೇಸ. ನನಗಿಂತದ್ ಕೊಟ್ಬಿಟ್ಟವನೆ ಸರಿ ಇಲ್ಲ, ಇದು ಉತ್ಪನ್ನ ಸರಿ ಇಲ್ಲ ಅಂತ ಹೇಳಿ. ಈಗ ರೈತರುಗಳು ಬೆಣ್ಣೆ ಮಾರ್ತಾರೆ, ಆಮೇಕಿಂದ ತುಪ್ಪ ಮಾರ್ತಾರೆ, ಅದೇನೇನೋ ಬೆರೆಸ್ಬಿಟ್ಟೆಲ್ಲ ಮಾರ್ಬಿಡ್ತಾರೆ ಕಳಪ. ಹಂಗೆ ಮಾರಬಾರ್ದು. ಈಗ ಆಹಾರಕ್ಕೆ ಅದು ಎಂಥದ ಎಫ್ ಎಸ್ ಏನೋ ಬರ್ತದಕ್ಕಪ್ಪ, ಮರ್ತು ಬಿಟ್ಟಿದ್ದೀನ, ಎಫ್ ಎಸ್ ಎಸ್ ಎಸ್ ಐ ಏನೋ ಬರ್ತದೆ ನೋಡ್ದ. ಏನ್ ಹೇಳು, ನಿಂಗೆ ಗೊತ್ತಿದ್ರೆ ಅದು ಅದು ಇರ್ಬೇಕಂತೆ. ಸುಮ್ಕೆ ತಗೋವಾಗ ಮಾರಂಗಿಲ್ಲ, ಅದು ಇರ್ಲಿಲ್ಲ ಅಂದ್ರೆ ಚಾಪ್ ಹೊಡೆದಿರ್ಬೇಕು. ನೀನು ಅದಕ್ಕೇನೋ ಒಂದು ನಂಬರ ಕೊಡ್ತಾರೆ, ಅದ ಹಾಕೊಂಡಿದ್ರಷ್ಟೇ, ಇಲ್ಲಾಂದ್ರೆ ಅವನು ನೀನ್ ತಯಾರ ಮಾಡೋ ಜಾಗಕ್ಕೆ ಬಂದ್ಬಿಟ್ಟು ಎಲ್ಲದಣ್ಣ ನಮ್ದು ಅನುಮತಿ ಅಂತ ಕೇಳ್ಬಹುದು. ಅಂದ್ರೆ ಕಣ್ಣ ನಾವೊಂದು ಗುಂಪು ಮಾಡ್ಕೋಬೇಕಾಡ್ಸಕ್ಕೆ. ಗುಂಪೇನ್ ಬೇಡಕವ್ವ, ಈಗ ಆರು ಉತ್ಪನ್ನ ನೀನ್ ಏನೇ ತಯಾರು ಮಾಡ್ತೀಯ ಅಂತ ಇಟ್ಕೋ. ಆಹಾರ ಅಂದ್ರೆ ಏನವ, ಇನ್ನೊಬ್ಬನು ಒಟ್ಗೋಗೋದು. ಅದು ಗುಣಮಟ್ಟ ಸರಿ ಇರ್ಲಿಲ್ಲ ಅಂದ್ರೆ ಆರೋಗ್ಯ ಯಾರ್ದ ಹಾಳಾಯ್ತದೆ? ಹೆಚ್ಚು ಕಮ್ಮಿ ಆಯ್ತದೆ ತಿಂದವನು ತಗೊಂಡವನು ಇಲ್ವಾ. ಅವನು ಹೋಗಿ ಎಲ್ಲಾರು ಕೇಸ್ ಹಾಕಿದ್ರೆ ಇವನ್ ಹಿಂಗ್ ಮಾಡವನೆ, ಇದ್ರ ಮೇಲೆ ಏನು ಇಲ್ಲ. ಈಗೆಲ್ಲ ಏನಾಗದೆ ಗೊತ್ತಾ ಸಂಕ್ರಣ, ಹಳ್ಳಿ ಕಡೆ ಎಣ್ಣೆ ಕಳುಗಳೆಯ ನಮ್ ಕಮಲಕ್ಕಂದ್ಲಲ್ಲ ಗುಂಪ್ ಮಾಡ್ಕೋತಾರೆ ಅಂತ. ಆತರ ಗುಂಪ್ ಮಾಡ್ಕೊಂಡು ಹಪ್ಪಳ ಮಾಡ್ತಾರೆ, ಉಪ್ಪುಂಕಾಯಿ ಮಾಡ್ತಾರೆ, ಚಟ್ನಿ ಪುಡಿ ಮಾಡ್ತಾರೆ, ಮೆಣಸಿನ ಪುಡಿ ಮಾಡ್ತಾರೆ. ಆಮೇಲೆ ಈಗೆಲ್ಲ ಸಿರಿಧಾನ್ಯ ಅಂತ ಬಂದ್ಬಿಟ್ಟದಲ್ಲ, ನವಣೆ ಸಾಮೆ ಊದ್ಲು ಇವೆಲ್ಲ ಅದ್ರದ್ದು ಹಿಟ್ಟು ಮಾಡ್ತಾರೆ, ಇನ್ನೇನೇನೇನೇನೇನೋ ಮಾಡ್ತಾರ ಕಣ. ಉಂಡೆ ಪಂಡೆ ಚೆನ್ನಾಗಿ ದುಡಿತಾರೆ. ಆ ತರ ಮಾಡುವಾಗ ಅದು ಆಹಾರದ ಉತ್ಪನ್ನ ಆದ್ರೆ ಅನುಮತಿಯ ತಗೋಬೇಕು. ಇಲ್ಲ ಅಂದ್ರೆ ಏನಾಯ್ತದೆ, ಹೊರಗಡೆ ನೀನ್ ಮಾರ್ದಾಗ ಅಲ್ಲಿ ಯಾರೋ ಒಬ್ಬ ಗ್ರಾಹಕ ಖರೀದಿ ಮಾಡಿ ಇವರು ಸರಿಯಾಗಿ ಉತ್ಪನ್ನ ಮಾಡಿಲ್ಲ, ಸರಿಯಾಗಿ ಹಾಕಿಲ್ಲ ಅಂತೇಳಿ ಅವನೇನಾರು ಕೇಸ್ ಹಾಕಿದ್ರೆ ನೀನ್ ಏನೋ ಸಣ್ಣ ಪುಟ್ಟ ಕಾಸು ಕೂಡ್ ಮಡಿಕೊಂಡಿರ್ತೀಯಲ್ಲ ಎಲ್ಲ ತಗಲಾಕೊಂಡಂಗೆ ಎಲ್ಲ. ಅಂದ್ರೆ ಈಗ ನಾವು ನಮ್ ಸಂಘದಲ್ಲಿ ಈಗ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾ ಇದೀವಿ, ಅದಕ್ಕೂ ಇದ್ ಮಾಡಿಸ್ಕೋಬೇಕಾ? ನೀವು ಹೊರಗಡೆ ಮಾರೋದಾದ್ರೆ ನಮ್ಮಲ್ಲೇ ಮಾರ್ಕೊಂಡು ನನಗೆ ಕೊಡೋದಾದ್ರೆ ಏನಿಲ್ಲ. ಅದು ವಿಶ್ವಾಸ, ವಿಶ್ವಾಸದ ಮೇಲೆ ಹೋಯ್ತದೆ. ಇಲ್ಲಿ ಹೊರಗಡೆ ಯಾರಿಗೋ ಕೊಡೋದಾದ್ರೆ ಹಸಿ ಎಲ್ಲ ಎಚ್ಚರಿಕೆಯಿಂದ ಇರ್ಬೇಕಾಯ್ತು. ಹೊರಗಡೆ ಅಂದ್ರೆ ಯಾರಿಗೆ ಕೊಟ್ಟಿಯಪ್ಪ? ಈಗ ನೀನ್ ಉತ್ಪನ್ನ ತಗೋಗಿ ಮಂಡ್ಯ ಕೊಟ್ಟೆ ಅಂತ ಮಡಿಕ, ಇಲ್ಲ ಮೈಸೂರಿಗೆ ಕೊಟ್ಟ, ಇಲ್ಲ ಚಾಮರಾಜನಗರ ಕೊಟ್ಟೆ. ಅಲ್ಲಿಂದ ಅವ ಗುಲ್ಬರ್ಗಕ್ಕಾರು ಕಳಿಸ್ಬೋದು, ರಾಜಸ್ಥಾನಕ್ಕಾರು ಕಳಿಸ್ಬೋದು. ಅಲ್ಲಿ ಯಾರೋ ಖರೀದಿ ಮಾಡ್ತಾನಲ್ಲ, ಅವನಿಗೆ ಕಮಲಕ್ಕೆ ಯಾರು ಅಂತ ಗೊತ್ತೇ ಗೊತ್ತಿಲ್ಲ. ಆ ಪಾಕೆಟ್ ನೋಡ್ತಾನೆ, ಏಯ್ ಚಂದಾಗದ ಅಂತ ಕೊಡು ಅಂತ ತಗೋಯ್ತಾನೆ. ಸರಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ? ಅಲ್ಲಿ ನಂಬಿಕೆ ಎಲ್ಲಿ ಪ್ರಶ್ನೆ ಬರ್ತದೆ? ಪಾಕೆಟ್ ಮೇಲೆ ಯಾರು ಇರ್ಸಿರ್ತದೋ ಹಿಡ್ಕತಾನೆ ಭದ್ರಾಗಿ, ಇಲ್ಲ ಮಾರ್ದವನ್ ಹಿಡ್ಕತಾನೆ. ಅವನ್ ಏನ್ ಮಾಡ್ತಾನೆ, ಅವನಿಗೆ ಕೊಟ್ಟವನ್ ಹಿಡ್ಕತಾನೆ. ಅವನ್ ಬಂದ್ ನಿನ್ ಹಿಡ್ಕತಾನೆ, ಏ ಯವ ಚೆನ್ನಾಗಿಲ್ವಂತೆ ನೋಡು ಅಳಗೆ ಬರ್ತದ. ಅದಕ್ಕ ಇದ ತಕಬಿಟ್ರೆ ಅಲ್ಲಿರ್ತದಲ್ಲ, ಅವರೇ ಪ್ರಮಾಣೀಕರಿಸ್ಬಿಟ್ಟಿರ್ತಾರೆ, ವೈ ಚಂದಾಗದೆ ಉತ್ಪನ್ನ ಅಂತ. ಅಂದ್ರೆ ನೀನ್ ಅಷ್ಟ್ ಚಂದ ಮಾಡ್ಬೇಕು, ಮಾಡಿದ್ದನ್ನ ಗ್ರಾಹಕರಿಗೆ ಕೊಡ್ಬೇಕು. ಇನ್ನ ಹತ್ತು ಪಾಕೆಟ್ ಹೋಯ್ತದೆ ಹೆಚ್ಚಾಗಿ. ಅದು ಒಂದು ಗುಣಮಟ್ಟ ಚೆನ್ನಾಗಿದ್ರೆ ಇಡೀ ಇಸ್ವಾ ಅಮೆರಿಕಾದಾಗೂ ಕಮಲಕ್ಕ ಹೆಸರು ಹೇಳ್ತಾರೆ ಇಲ್ವಾ ಸಂಕ್ರಣ? ಕಮಲಕ್ಕ ಆಮೇಲೆ ನಮ್ಮ ನೋಡ್ತೀಯೋ ಇಲ್ವೋ ನೀನು? ಇಲ್ಲ ಇಲ್ಲ, ಅವಳೇನಾರು ಅಮೆರಿಕಕ್ಕೆ ಹೋಗುದಾದ್ರೆ ಹಿಂದ್ಗಡೆ ಎರಡು ಸೀಟ್, ನಿಂಗೊಂದು ನಂಗೊಂದು, ಆಮೇಲೆ ಚಂದ್ರನಂಗೊಂದು ಏರೋಪ್ಲೇನ್ ಹೋಗೊಂದು ಸುಮ್ಕಿರು. ನಮಗೂ ಕರ್ಕೊಂಡು ಹೋಗ ಕಮಲಕ್ಕ. ಈಗ್ಲೇ ಆಸೆ ಆಗ್ಬಿಟ್ಟದೇಲ್ ಹಂಗ ಹೋಗ್ಬೋದಲ್ಲಪ್ಪ ನೋಡ್ದ ಅಂದ್ರ. ಈಗ ನೋಡು, ಈಗ ಎಲ್ಲಿದ್ದೀವಿ ನಾವು, ಈ ವರ್ಷ ಕೊನೆಯ ಬತಾ ಇದೆ ಅಂದ್ರೆ ಮುಂದಿನ ವರ್ಷ 2025 ಒಂಥರ ಖುಷಿ ಆಗುವಂತ ವಿಚಾರ. ಆದ್ರೆ ತುಂಬಾ ಜನ ಹೇಳ್ತಾರೆ ನಮ್ಗೆ ಯುಗಾದಿ ಹೊಸ ವರ್ಷ ಅಂತ ಇಲ್ವಾ. ಈಗ ಏನು ಪ್ರಕೃತಿನಲ್ಲಿ ಬದಲಾವಣೆ ಇರುವುದಿಲ್ಲ, ಈಗೆಂತ ಹೊಸ ವರ್ಷ ಮಾಡ್ತೀರಿ ಅಂತ ನಮ್ ಕಾಳಜಿ ಹೇಳವ. ಯುಗಾದಿ ಸರಿ ಆಗೆಲ್ಲ ಮರ ಎಲ್ಲ ಚಿಗುರಿರ್ತವೆ, ಅದ ಎಂತದ ಕಾಲ ಅಂತಾರಲ್ಲಪ್ಪ, ಏನ್ ಕಾಲ? ಚೈತ್ರ ಕಾಲ, ವಸಂತ ಋತು. ಕೋಗಿಲೆ ಕೂ ಅಂತದೆ, ಅದು ಚಂದಾಗಿರ್ತದೆ ಅಂತ ಅವ ಹೇಳನು. ಅದು ಏನಾರ ಆಗ್ಲಿ ಕಪ್ಪು, ಅದೇನು ಬೆಂಗಳೂರು ಪ್ಯಾಟರ್ನ್ ಆಗಿ. ನಾನೇನ್ ಅನ್ಕೊಂಡೆ ನೀನ್ ಹೇಳ್ತಾ ಇರೋದ್ ನೋಡಿ, ಕಮಲಕ್ಕನ ಜೊತೆ ನಾವ್ ವಿದೇಶಕ್ಕೆ ಹೋಯ್ತಿವಲ್ಲ, ಅಲ್ಲಿ ನಾವೇನಾದ್ರೂ ಈ ತರದ ಹೊಸ ವರ್ಷ ಮಾಡ್ತೀವ ಅಂತ. ಅಯ್ಯೋ ಇಷ್ಟು ಬೇಗ ಎಲ್ಲ ಆಯ್ತದಣ್ಣ ಹೋಗಕ್ಕೆ. ಏನೋ ಹೇಳ್ತಾರಲ್ಲ ಹಂಗಾಯ್ತು, ಕೂಸು ಹುಟ್ಟಕ್ ಮುಂಚೆ ಕುಳಾಗಿ ಹೊಲಿತಾ ಇದೆ. ಮೊದ್ಲ ಅವಳು ವಿದೇಶಕ್ಕೆ ಕಳಿಸ್ಲಿ, ಹೋಗ್ಬಿಡು. ಈಗ ಅದೇನ್ ಬೆಂಗಳೂರ್ನಾಗ ಏನೋ ಮಾಡ್ತಾ. ಅಲ್ಲ ನೀನು ಬೆಂಗಳೂರ್ ಪೇಟ ಇವೆಲ್ಲ ನೋಡಿರ್ತೀಯಲ್ಲ ಪೌ, ಅಲ್ಲಿ ಏನೋ ವಿಶೇಷವಾಗಿ ಹೊಸ ವರ್ಷಾಚರಣೆ ಅಂತ ಏನೋ ಮಾಡ್ತಾರಂತಲ್ಲ, ನೀನ್ ಕಂಡಿರೋದ್ ಹೊಸಿ ಹೇಳಪ್ಪ. ಒಂದ್ಸತಿ ನನ್ನ ಸ್ನೇಹಿತ ಇದನ್ನಲ್ಲಿ ಕೆಲಸ ಮಾಡ್ತಿದ್ದಾನ ಅವನು, ಅವನ ಜೊತೆನಲ್ಲಿ ಅದ್ಯಾವುದು ಎಂ ಜಿ ರೋಡ್ ಅಂತೆ, ಬ್ರಿಗೇಡ್ ರೋಡ್ ಅಂತೆ, ಕರ್ಕೊಂಡು ಹೊಂಟೋಗಿದ್ದ. ಅಣ್ಣ ಅದು ಮಹಾತ್ಮ ಗಾಂಧಿ ರಸ್ತೆ ಅಲ್ವೇ? ಅದೇ ಅದೇ ನೋಡ ಮತ್ತೆ ಅದಕ್ಕೆ ಎಂ ಜಿ ರೋಡ್ ಅಂದ್ಬಿಟ್ಟು ಹೆಂಗೆ ಮಾಡ್ಬಿಟ್ಟು ಈಗ ಕೆ ಡಿ ರೋಡ್ ಅಂತ ಮಾಡ್ಬಿಟ್ಟವ್ರಲ್ಲ, ಕಾಳಿದಾಸ ರಸ್ತೆ. ನನಗೆ ಬೋ ಬೇಜಾರಾಯ್ತದ ಕಣ, ಈ ಕೆ ಡಿ ರೋಡ್ ಕೆ ಡಿ ಸರ್ಕಲ್ ಅಂದ್ಬಿಟ್ಟು ಅದ್ ಯಾರಿಗೋ ನಾನು ಹೋಟೆಲ್ ಸಂಕ್ಟ ಆಯ್ತು ಓದ್ಬಿಟ್ಟೆ. ಅಷ್ಟ್ ಚಂದ ಕಾಳಿದಾಸ ಅಂತದೆ, ಇದು ಎಂತದಣ್ಣ ಹಿಂಗ್ ಮಾಡ್ಕೊಂಡಿದ್ದೀರಿ ಅಂತ. ಅದ್ ಯಾರು ಇವ್ರು ಹೇಳೋರು, ಯಾರ ಅರ್ಕತೆ ದಾಸರು, ಈಗ ಹೆಸರುಗಳನ್ನೆಲ್ಲ ಚುಟುಕ್ ಮಾಡ್ತಾರಂತಲ್ಲ. ಈಗ ನಿಂದು ಪೂರ್ತ ಹೆಸರು ಏನೋ ಇದ್ರೆ ಎರಡು ಹೆಸರು ಸೇರಿಸ್ಕೊಳ್ಳೋದು, ಪಾರ್ವತಮ್ಮ ಅಂದ್ರೆ ಪಾತಿ ಅನ್ನೋದು. ಅದಕ್ಕ ದಾಸರು ಹೇಳಿದ್ದು, ಈ ಕೋಮಲಾವತಿಗೆ ಏನಂತ ಕರಿತೀರಿ? ಹಂಗೆ ದಾಸರು ಹೇಳಿದ್ದು, ಚಿಕ್ಕನ್ ಮಾಡಕ್ ಹೋಗ್ಬೇಡಿ ಅಂತ. ಹಂಗೆ ಮಾಡಬಾರ್ದು ಹಂಗೆ ಹೇಳ್ರಿ ಹೇಳಿ ಹೇಳಿ. ಅದೇನ ನಿಂದು ಹೇಳು. ಆ ರಸ್ತೆ ಹೋದ್ನ ರಾತ್ರಿ 12 ಗಂಟೆನಲ್ಲಿ ಕರ್ಕೊಂಡು ಹೋಗವ್ರೆ, 11, 11:30. ಯಪ್ಪ ಯಪ್ಪ ಯಪ್ಪ ಯಪ್ಪ, ಜನ ಜನ ಜನ ಜನ ಜನ ಜನ, ಏನು ಹೆಜ್ಜೆ ಇಡಕ್ಕೆ ಜಾಗ ಇಲ್ಲ ಅಂತೀನಿ. ಆ ಪಾಟಿ ಜನ ಎಲ್ಲ ಸಣ್ಣ ಸಣ್ಣ ಸಣ್ಣ ಸಣ್ಣ ಹುಡುಗರು, ವಯಸ್ಸಿಗೆ ಬಂದ ಹುಡುಗರು ಹುಡುಗಿರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಖುಷಿ ಏನು ಖುಷಿ. ಎಲ್ಲ ಕೂಗಾಡೋದೇನು ಕಿರ್ಚಾಡೋದೇನು, ಕೈನಾಗೆಲ್ಲ ಅದೇನೇನು ಇಟ್ಕೊಬಿಟ್ಟಿದ್ರಪ್ಪ. ನಮ್ಮೂರ್ನಾಗ ಯಾರು ನೋಡಿದ್ರೆ ಎರಡು ಬಡ್ದು ಬಿಡ್ತಿದ್ದೆ ನಾನು. ಹಿಂಗೆ ಕೈಯಾಗ ಹಿಡ್ಕೊಂಡಿದ್ರು ಅಂದ್ ಏನಣ್ಣ ಅದು? ಏನೋ ಕುಡಿಯಕ್ಕೆಲ್ಲ ಹಿಡ್ಕೊಬಿಟ್ಟಿದ್ರಪ್ಪ. ಯಪ್ಪ ಅಣ್ಣ ಎಣ್ಣೆ ಇಟ್ಲು ನೋಡಣ್ಣ, ಕೈನಾಗೆ ಸಿಗರೇಟ್ಗಳು ಎಲ್ಲ ಇತ್ತು ಕಣ. ಎಲ್ಲ ಇಟ್ಕೊಂಡು ಕೂಗಾಡ್ಕೊಂಡು ಕಿರ್ಚ, ಒಳಗಡೆ ದಾರಿ ಮಾಡ್ಕೊಂಡು ಹೋಗಕ್ಕೆ ಜಾಗ ಇಲ್ಲ ಅಂತೀನಿ. ಮಧ್ಯ ಕೆಲವರೆಲ್ಲ ಏಟ್ ಕೆಟ್ ಕೆಡ್ದಾಗ ಆಡ್ತಿದ್ರು ಅಂತ ಬೈಸ್ಕೋತಿದ್ರು, ಒಡ್ದಾಡ್ತಿದ್ರು. ಮತ್ ಪೊಲೀಸ್ನವ್ ಬಂದ್ 4 ಬಡ್ದ. ಹಿಂಗೆಲ್ಲ ಆಯ್ತದೆ ಕಣ, ಹೊಸ ವರ್ಷ ಅಂತ ಏನ್ ಆಚರಿಸ್ತಾರೋ ಇವರು. ಮಾಡ್ಬೇಕು ಅಂತ ಈಗ ಕೋತ್ಗೆ ಎಂಡ ಕುಡ್ಸಿದ್ರೆ ಏನಾಯ್ತತೆ? ಹಂಗ ಆಡ್ತವೆ ಅಂದ್ರೆ ಎಲ್ಲ ದಿನಾನು ಒಂದೇಯ. ಈಗ ರಾತ್ರಿ ಕಳೆದ್ ಬೆಳಕರಿಬೇಕು, ಅದೇನ್ ತಾರೀಕ್ ಒಂದ್ ಬದಲಾಯ್ತದ ಅಷ್ಟೇ. ನಾವು ಖುಷಿ ಪಟ್ಬಿಟ್ರೆ ನಮ್ ಬದುಕೇನ್ ಬದಲಾಯ್ತದ? ಏನು ಬದ್ಲಾಗಕ್ಕಿಲ್ಲ. ಇಲ್ಲ ಬೆಳಗ್ಗೆ ಐಶ್ವರ್ಯ ಬಂದ್ಬಿಡಕ್ಕಿಲ್ಲ. ಮಾರನೇ ದಿನದ ಪೇಪರ್ ನೋಡಿದ್ರೆ ಎಷ್ಟೋ ಜನ ಕುಡ್ದು ಗಾಡಿಗಳು ಓಡಿಸ್ಬಿಟ್ಟು ಅಲ್ಲಿಗೆ ಹೊಡೆದು ಇಲ್ಲಿಗೆ ಹೊಡೆದು ಬಿದ್ದು ಎಲ್ಲ ಆಗೋಗದೆ. ಅಣ್ಣ ಪಿರಾಣನೇ ಉಂಟಾಯ್ತತೆ ಹೋಗಿವೆ. ಈಗ ಏನಾಯ್ತತೆ, ಇವ್ರು ಹೊಸ ವರ್ಷ ಅಂದ್ರೆ 12 ಗಂಟೆ ಆಗ್ಬೇಕು ಅಂತ ಕಾಯ್ತಿರ್ತಾರೆ. 12 ಗಂಟೆ ಆಯ್ತಿದಂಗೆ ಓ ಅಂತ ಕಿರ್ಚ್ಕೊಂಡು ಎರಡು ಚಕ್ರದ ಗಾಡಿಯ ಅದನ್ನ ಎಷ್ಟೋ ಸ್ಪೀಡ್ ಆಗಿ ಓಡಿಸ್ಬಿಟ್ಟು ಎಲ್ಗೋ ಗುದ್ಗತಾರೆ. ಆಮೇಲೆ ಜನರು ಮಧ್ಯೆ ಎಲ್ಲ ಪಟಾಕಿ ಹೊಡೆದು ಬಿಡ್ತಾರೆ. ನೋಡಪ್ಪ ಏನಾದ್ರೂ ಸುಟ್ಗಿಟ್ಟು ಹೋದ್ರೆ ಏನ್ ಕತೆಯಪ್ಪ ಇಲ್ವಾ? ಹೌದು ಅಣ್ಣ, ಒಂದ್ಸತಿ ಹಿಂಗೆ ನಾವೆಲ್ಲ ಹೋಗಿದ್ದು ಹಂಗೆ 12 ಗಂಟೆ ಆಯ್ತು, ಮೈಸೂರ್ ಕಡೆಯಿಂದ ಬರ್ತಾ ಇದ್ದು. ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ನಿಲ್ಸಿ ನಿಲ್ಸಿ ಅದೇನೋ ಬಾಯಿಗೆ ಮಿಷಿನ್ ಹಿಡಿತಾ ಇದ್ರು ಕುಡ್ದವ್ರ ಅಂತ. ಅವತ್ ನಮ್ಗೂ ಹಿಡ್ದಿದ್ರು ನೋಡ್ದ. ನಾವಿಬ್ರು ಕುಡಿಯಂಗಿಲ್ಲ, ಸಿಕ್ಕಾಕೊಳ್ಳಿಲ್ಲ ನೀನು? ಇಲ್ಲ ನಾ ಕುಡಿಲಿಲ್ಲ, ಬರೀ ಕುಡ್ದವ್ರನ್ನ ನೋಡ್ಕೊ ಓಡಾಡ್ತಿದ್ದ ಅಷ್ಟೇ. ಮತ್ತೆ ಎಲ್ಲಾದ್ರೂ ಬಿದ್ಗಿದ್ ಹೋಗ್ಬಿಟ್ರೆ ಕುಡ್ದು ಅಂದ್ರೆ ನಿಂಗೂ ಆಸೆ ಇತ್ತು ಹಂಗೆಲ್ಲ ಎಲ್ಲಂದ್ರಲ್ಲಿ ಕುಡಿಯಕ್ ಆಯ್ತದ ಹಿಂಗ ಹೇಳ್ಬಿಟ್ರೆ ಹೆಂಗಣ್ಣ? ಹಂಗೆಲ್ಲಾರು ಮಾಡಕ್ ಉಂಟಾ? ಬಣ್ಣ ಬಣ್ಣದ್ ಬೇಕಾರೆ ಜ್ಯೂಸ್ ಕುಡಿ, ಅದು ತೆಪ್ಪು. ಹಣ್ಣಿನ ರಸ ಕುಡಿದ್ರೆ ಆಯ್ತು ಬಿಡ ಸಾಕು, ಎಂತದ ಒಂದು ಬಣ್ಣ ಇದ್ರೆ ಆಯ್ತು ಇಲ್ವೇನಪ್ಪ? ಅದ್ರೂ ಆರೋಗ್ಯ ಕುಡಿದು ಮನೆ ಹಾಳು ಮಾಡ್ಕೊಬಿಟ್ಟವ್ರಣ್ಣ ಅಲ್ವಾ? ಯಾಕೆ ಹೇಳಿಯ, ಬ್ಯಾಡ ಅಂದಿದ್ದೆ ಮನ್ಸ ಮಾಡೋದಲ್ವೇ. ಅದು ಏನೋ ಖುಷಿ, ಅದು ಮಾಡಿದ್ರೆ ಏನೋ ಸಂತೋಷ ಸಿಗ್ತೈತೆ ಅಂತ. ಅದಕ್ಕೆ ಈಕಿತ ಹೊಸ ವರ್ಷ ಬತ್ತದಲ್ಲ, ಅದು ಏನಾರು ಆಗಲಪ್ಪ, ನಾವೇನು ಮಾಡಮ್ಮ, ಏನಾದ್ರು ಪ್ಲ್ಯಾನ್ ಮಾಡಿದೀಯಾ? ಏನು ಮಾಡೋದು ಅಂತ ತಿಳಿವಲ್ದು, ಇದೇ ಯೋಚನೆ ಇತ್ತಲ್ಲಣ್ಣ, ನಂದೆಲ್ಲ ಹೋಗ್ಬಿಡ್ತಲ್ಲ ದುಡ್ಡು ಕಾಸು ಎಲ್ಲ. ಸುಮ್ಕಿರು ಒಂದು ಬಾಟ್ಲಿಗೆ 300 ರೂಪಾಯಿ ಹೋಗದೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಂಗೆ ಆಡ್ತಾನೆ. ಹೇಳು, ಈಗ ಹೊಸ ವರ್ಷ ಬೆಳೆ ಎಲ್ಲ ಹೋಗ್ಬಿಡ್ತಲ್ಲಣ್ಣ, ಬೆಳೆ ಯಾಕೆ ಹೋಯ್ತತೆ, ಒಂದು ಬಾಟ್ಲ್ ಔಷಧಿ ಹೊಡೆದು. ಸುಮ್ಕಿರು ಈಗ ಹೆಂಗೆ ಹೊಸ ವರ್ಷ ಹೇಳು, ನಿಂದು ಪ್ಲಾನ್ ಏನು? ನಂದು ಪ್ಲಾನ್ ಏನಿಲ್ಲ, ಅದ್ ನೋಡ್ಕೊ ಬಂದ. ಅದೇ ಮಹಾತ್ಮ ಗಾಂಧಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆ ಹಂಗೆ ಮಾಡುವ, ನಮ್ಮೂರ ರಸ್ತೆನಲ್ಲೂ ಬೇಡವಾ, ಖುಷಿಯಾಗಿ ಎಲ್ಲ ಒಟ್ಟಿಗೆ ಸೇರೋಣ, ನಮ್ಮ ಊರ್ನವ್ರನ್ನೆಲ್ಲ ಸೇರ್ಸ್ಕೊಳ್ಳೋಣ, ಏನಾದ್ರು ಒಂದು ಒಳ್ಳೆ ಆಟ ಕಟ್ಟೋಣ, ಎಲ್ರು ಖುಷಿಯಾಗಿ ಆಟ ಆಡೋಣ. ಕಮಲಕ್ಕ ಚೆನ್ನಾಗ್ ಆಡ್ತಾರೆ, ಅದಕ್ಕೇನೆ ಆಡೇಳಮ್ಮ ಅಂತಂದಿದ್ದು. ಏ ಅವ್ನ್ ಚಂದ್ರಣ್ಣ ಒಂದ್ ತಮಟೆ ತಕಬ ಅಂತಂದ್ರೆ ಬೆಳಕರಿಸ್ಬಿಡ್ತಾನೆ ಆಡೇಳದ. ಚಂದ್ರಣ್ಣ ಇದ್ರೆ ಅದು ಕದರ್ರೆ ಬೇರೆ. ಅವನು ಸೇರಿಸ್ಕೊಳಮ್ಮ. ಆಮೇಲೆ ಹೇಳು, ಇನ್ ಚೆನ್ನಾಗಿ ಹೇಳ್ತಾವನಲ್ಲ ಪಿಲ್ಲಾನು, ಹೇಳು ಸಂಕ್ರಣ, ಇನ್ನೇನ್ ಮಾಡೋದು? ಎಲ್ಲಾರು ಮನೆಯಿಂದ ಒಂದಷ್ಟು ಊಟ ಗೀಟ ಮಾಡ್ಕೋಬರೋಣ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಉಣ್ಣೋಣ, ಆಮೇಲೆ ನಮ್ ಕಷ್ಟ ಸುಖ ಮಾತಾಡೋಣ, ಆಮೇಲೆ ಮುಂದಿನ ವರ್ಷಕ್ಕೆ ನಿನ್ನಂತವ್ರನ್ನ ಇಟ್ಕೊಂಡು ನಮ್ ಬೆಳೆ ಎಲ್ಲ ಹೆಂಗ್ ಕಾಪಾಡ್ಕೋಬೇಕು, ಮತ್ತೆ ಅದನ್ನ ಹೆಂಗ್ ಉದ್ಧಾರ ಮಾಡ್ಕೋಬೇಕು. ಈಗ ತಾನು ಹೇಳ್ತಿದ್ಯಲ್ಲ ಗ್ರಾಹಕರ ಯಾಜ್ಯ, ಅದ್ರ ಬಗ್ಗೆ ಹೆಂಗ್ ನಾವ್ ಎಚ್ಚರಿಕೆಯಿಂದ ಇರಬೇಕು, ಇವೆಲ್ಲ ಹೊಸಿ ಮಾತಾಡೋಣ ಅಂತ. ಅಂದ್ರ ನಾನು ಹೇಳೋದು, ಮುಂದಿನ ವರ್ಷ ಅಂತ ಇಟ್ಕೊಳ್ಳಪ್ಪ, ಅದ್ರಾಗೆ ಏನೇನ್ ಬೆಳೆ ಬೆಳಿಬಹುದು, ಹೆಂಗೆ ಪ್ಲಾನ್ ಮಾಡಬೇಕು, ಈಗ ಎಲ್ಲಿಂದ ಬಿತ್ತ ತರಬೇಕು, ಎಲ್ಲಿಂದ ಔಷಧಿ ತರಬೇಕು, ಒಟ್ಟಿಗೆ ತಂದ್ರೆ ಒಳ್ಳೇದ, ಮತ್ತೆ ಈ ವರ್ಷ ಬೆಳೆ ಹೆಂಗ್ ಬಂತು, ಮುನ್ನ ವರ್ಷ ಹೆಂಗೆ ಮಾಡಬೇಕು, ಈ ವರ್ಷದಲ್ಲಿ ಏನೇನ್ ತೆಪ್ಪ ಮಾಡಿದ್ವಿ, ಮುಂದಿನ ವರ್ಷ ಇದ್ಕೋಬೇಕು, ಇದನ್ನೆಲ್ಲ ಪರಸ್ಪರ ಮಾತಾಡಬಹುದು ಇಲ್ವಾ? ಈಗ ನೀನು ಬಲ್ ಚಂದಾಗ್ ಬೆಳೆದಿದ್ಯ, ನಿಂತ ತಿಳ್ಕೊಳ್ಳೋದು ಹೆಂಗ್ ಬೆಳೆದಿದ್ಯಾ, ಏನೇನ್ ಹಾಕದೆ, ಎಲ್ ಬೀಜ ತಂದೆ, ಮತ್ ನೀನ್ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳೋದು, ಈ ತರ ಎಲ್ಲ ಚರ್ಚೆ ಮಾಡ್ಬೇಕು. ಹೌದು, ಯಾವಾಗ್ಲೂ ಕೃಷಿ ಇಲಾಖೆ ಅದು ಇದೊಂದು ಜಯಣ ಹೋಯ್ತಾನೆ ಇರ್ತಾನೆ. ಅವನೇನ್ ಹೋಗುದಿಲ್ವೇ, ನಮ್ಮನ್ ಅಂದ್ರು ಹೇಳದ್ನಲ್ಲವ್ವ, ಏನ ಮಂಕೌದ್ ಬಿಟ್ಟಿತ್ತು ಕಾಕಬಿಟ್ಟು ಯಾಕೋ ಅದು ಬಿಡುದಿಲ್ಲ ಯೋಚನೆ ಆಗ್ಬಿಟ್ಟೈತೆ. ಆಮೇಲೆ ಕಮಲಕ್ಕ ಬಹಳ ಭರ್ಜರಿ ಹಾಡು ಹೇಳ್ತಾಳೆ, ಅವಳ ಕೈಲಿ ಹೊಸ ವರ್ಷಕ್ಕೆ ಹಾಡು ಹೇಳಿಸ್ಬೇಕು, ಒಂದ್ ಜಲ ಕಂಗೆ ಹಂಗ ಅಂದ್ಬಿಡು ಸಂಕ್ರಣ, ಹಾಡ ನೀನ್ ಬರ್ಕೊಡ್ಬೇಕು. ಬರದ್ರ ಅದಕ್ಕ ರಾಘವ ಒಂದ್ ಚಂದ್ರಣ್ಣ ಹಾಕ್ತಾನೆ, ಪೋಣಿಸ್ತಾನೆ, ಕಮಲಕ್ಕ ಹಾಡು ಹೇಳ್ತಾಳೆ. ಏನವ್ ಕಣ್ಣ ಅದು ಮತ್ತೆ ಮಾಡೇ ಬಿಡೋಣ ಹಂಗಂದ್ರೆ. ಈಗ ಯಾಕೋ ಚಳಿ ಜಾಸ್ತಿ ಆಗಿ ಗಂಟ್ಲೆಲ್ಲ ಕಸ ಕಸ ಅಂತ ಐತೆ, ನಿಂಗು ಕಾಫಿ ಕುಡಿಬೇಕು ಅನಿಸ್ತದು. ಹೌದಲ್ವಾ? ಮತ್ತೆ ಕಮಲಕ್ಕ ಬೋ ಸಂದ ಕಾಫಿ ಮಾಡ್ತಾಳೆ, ಎಮ್ಮೆ ಹಾಲ್ನಾಗೆ ಕಾಫಿ ಮಾಡ್ಕೊಂಡ್ ಬತ್ತಾಳೆ. ನೀನ್ ಅಟ್ಟೊತ್ಗೆ 4 ಸಾಲ್ ಗೀಚ್ಬಿಡು ಮತ್ತೆ ಅಂತ ಅದನ್ನ ಜೋರ್ ಬಿಡ್ತೀನಿ. ಮರೆಯುವುದ ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯೋ, ತೊರೆಯುವುದ ಕಲ್ಲ ತಾಯ ಒಡಲು, ಮರಳಿ ಬಾರಣ್ಣ ಮಣ್ಣ ಮನ ಮಂದಿರಕ್ಕೆ ಉತ್ತು ಬಿತ್ತಿ ಎಳೆಯ ಉಣಿಸತೇರು, ಮರಳಿ ಬಾಬಾ ಮಣ್ಗೆ ಅವತರಿಸು ಅವನಿಯಲಿ, ಕೈ ತುತ್ತನೆ ನೀಡು ಹಸಿದೊಡಲು ಹಿಂಗಲಿ, ಹಸಿದೊಡಲು ಹಿಂಗಲಿ, ಮರಳಿ ಬಾಬಾ ಮಣ್ಗೆ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬೀಜದಿಂದ ಹಿಡಿದು ಕೊಯ್ಲು ಮಾಡಿ ಸಂಗ್ರಹಣೆ ಮಾಡುವ ಹಂತದವರೆಗೆ ವಿವಿಧ ತರಹದ ಪೀಡೆಗಳಿಂದ ತೊಂದರೆ ಉಂಟಾಗಿ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ಪೀಡೆಗಳನ್ನ ನಿಯಂತ್ರಣ ಮಾಡಲು ಅನೇಕ ವಿಧಾನಗಳಿದೆ. ಅವುಗಳಂದ್ರೆ ಬಿತ್ತನೆ ಕಾಲದಲ್ಲಿ ಬೆಳೆ ಪರಿವರ್ತನೆ, ಬೇಸಾಯ ಕ್ರಮಗಳಲ್ಲಿ ಪರಿವರ್ತನೆ, ಬೇಸಿಗೆಯಲ್ಲಿ ಭೂಮಿ ಉಳುಮೆ, ರಾಸಾಯನಿಕ ಕೀಟನಾಶಕಗಳ ಉಪಯೋಗ,

ವಿವಿಧ ಮೇವು ಬೆಳೆಗಳಲ್ಲಿ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ. ಬಹು ಕಟಾವು ತಳಿಗಳಲ್ಲೂ ನಮ್ಮಲ್ಲಿ ಸಾಧಾರಣವಾಗಿ ಎರಡು ಕಟಾವು ಅಷ್ಟೇ ಬರ್ತದೆ, ನಮ್ಮ ಚಳಿಯ ಒಂದು ಸಾಂದ್ರತೆ ಕಡಿಮೆ ಇದ್ದು. ಬೇರೆ ಕಡೆ ಆದರೆ ಅದು ಮೂರರಿಂದ ನಾಲ್ಕು ಕಟಾವು ತನಕ ನಾವು ಕಟ್ ಮಾಡಬಹುದು. ಏಕ ಕಟಾವುಗಳಲ್ಲಿಗೂ ತಳಿಗಳಿದ್ದಾವೆ ಮತ್ತು ಬಹು ಕಟಾವುಗಳಲ್ಲೂ ತಳಿ ಇದೆ. ನಮ್ಮ ಭಾಗ ದಕ್ಷಿಣ ಭಾರತದ ಭಾಗಕ್ಕೆ ಹೆಚ್ಚು ಉಪಯೋಗಿಸುವಂಥದ್ದು ಏಕ ಕಟಾವು ಇದೆ. ಅದರಲ್ಲಿ ಬಹು ಕಟಾವು ತಳಿಗಳಾದರೂ ಕೂಡ ದಕ್ಷಿಣ ಭಾರತದಲ್ಲಿ ಅವು ಹೆಚ್ಚು ಬೆಳವಣಿಗೆ ಕಡಿಮೆ ಬರ್ತದೆ. ಸೊ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳ ಮೊದಲ ವಾರದಿಂದ ಅಥವಾ ಅಕ್ಟೋಬರ್ ತಿಂಗಳ ಕೊನೆ ವಾರದಿಂದ ಬಿತ್ತನೆ ಮಾಡುವಂಥ ಅವಕಾಶ ಉಂಟು. ಬಿತ್ತನೆಗೆ ಬೇಕಾಗುವಂಥ ಬೀಜಗಳ ಲಭ್ಯತೆ ಈಗ ನಮ್ಮಲ್ಲಿ ಒಂದು ಬೀಜ ಎಷ್ಟು ಬೇಕಾಗ್ತದೆ ಅಂತ ಅಂದರೆ ರೈತರಿಗೆ ನಾವು ಎಕರೆಗೆ ಅದು ಒಂದು 35-40 kg ತನಕ ಬೇಕಾಗುತ್ತೆ. ಜನವರಿ 2 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಸಂವಾದ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಸ್ಥಳೀಯ ತಳಿ ರಾಸುಗಳ ಸಂರಕ್ಷಣೆ. ಭಾಗವಹಿಸುತ್ತಾರೆ ಸಾಗರದ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ನಾಗೇಂದ್ರ ಸಾಗರ್ ಮತ್ತು ಸಂಯೋಜಕರಾದ ಬಂದೆಗದ್ದೆ ರಾಧಾಕೃಷ್ಣ. ಮಾರಾಟಕ್ಕೆ ನಮಗೆ ಷೇರುದಾರನ್ನ ಮಾಡ್ಲಿಕ್ಕೆ ಹೋದಾಗ ಕೇಳ್ತಾರೆ ನಮ್ಗೇನು ಲಾಭ ಇದೆ ಅಂತ. ಒಂದು ಈ FPO ವ್ಯವಸ್ಥೆನಲ್ಲಿ 1,000 rupees ಷೇರು ಒಬ್ಬ ರೈತನಿಗೆ, 1,000 rupees ಸರ್ಕಾರ ಕೊಡ್ತಾ ಇದೆ. ಅದರ ಜೊತೆಗೆ ನಾವು ಈ ಮಲೆನಾಡು ಗಿಡ್ಡ ಅಥವಾ ಯಾವುದೇ ದೇಸಿ ಹಸು ಸಾಕಿ ಹೇಗೆ ಉತ್ಪನ್ನಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ತಿಳುವಳಿಕೆ ಕೊಡ್ತೀವಿ ಅವರಿಗೆ. ಈಗ ಮೊದಲನೇ ಒಂದು ಉದಾಹರಣೆ ಹೇಳೋದಾದ್ರೆ ನಿಮಗೆ, ಇವಾಗ ರೈತ ವರ್ಷಕ್ಕೊಂದು ಸರಿ ಗೊಬ್ಬರ ತೆಗಿತಾನೆ. ಈಗ ಕೃಷಿ ಇಲಾಖೆ ಜೊತೆ ನಾವು ಸೇರಿ ವರ್ಷಕ್ಕೆ 3 times ನಾವು ಗೊಬ್ಬರ ತೆಗಿಬೋದು. ಅವರು ಕೆಲವು ತಾಂತ್ರಿಕ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಜನವರಿ 3 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಜನವರಿ 4 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಾರೆ ಮದ್ದೂರು ತಾಲೂಕು ಹೆಮ್ಮನಹಳ್ಳಿಯ ಕೃಷಿಕ ದಂಪತಿ ರಾಮಕೃಷ್ಣೇಗೌಡ ಮತ್ತು PR ಕಾಮಾಕ್ಷಿ. ಇಲ್ಲ, ಅವ್ರನ್ನೇ ಕರೀತಾ ಇದ್ದಾರೆ ಸರ್, ಎಲ್ಲ ಫಂಕ್ಷನ್ಗಳಿಗೂ ಅವ್ರನ್ನೇ ಕರೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಹೌದಾ? ಇವ್ರನ್ನ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿಸ್ಬೇಕಲ್ವೇನ್ರಿ? ನಾವು ಜೊತೆಲಿ ಹೋಗ್ತೀವಿ ಸರ್, ಒಬ್ರು ಮಾತ್ರ ಸರ್ ಜೊತೆಲಿ ಇರ್ತಾರೆ ಅಷ್ಟೇನೆ. ಈಗ ನಾನು ಎಲ್ಲಾದ್ರೂ ಇದು ಬೇರೆ ಬೇರೆ ಕಡೆಗೆಲ್ಲ ಬಸ್ಗೆ ಹಾಕ್ಬೇಕು ಅಂದ್ರೆ ತಗೊಂಡು ಹೋಗಿ ಹಾಕ್ತಾರೆ, ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಬಸ್ ಕೊಡೋಕ್ಬೇಕು ಚಿಂತಾಮಣಿ, ಹಾಸನ, ತುಮಕೂರು, ಈ ಕಡೆ ಎಲ್ಲ ಅವರೇ ತಗೊಂಡು ಹೋಗಿ. ಕೃಷಿ ಸಮ್ಮೇಳನ ನಡೀತಲ್ಲ ಸರ್ ಬೆಂಗಳೂರಿನಲ್ಲಿ, ಶೋಭಾಕರ್ ಅಂದಾಜೆ ಅವರೇ ಅಲ್ಲಿಗೆ ಕರೆಸಿ ಅಲ್ಲಿ ಸನ್ಮಾನ ಮಾಡಿದ್ರು. ಪರವಾಗಿಲ್ಲಮ್ಮ, ಈಗ ನೀವೊಬ್ಬರೇ ಅದರಿಂದ ಆದಾಯ ಮಾಡಿದಲೆ 10 ಹೆಣ್ಮಕ್ಳಿಗೂ ಕೆಲಸ ಕೊಟ್ಟಿದ್ದೀರಾ, ಅದು ಬಹಳ ದೊಡ್ಡ ವಿಚಾರ ಅಲ್ವಾ. 5 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅಂದ್ರ ಈಗ ನೀನು ಬೀಜ ಬಿತ್ತನೆ ಮಾಡಿಯಪ್ಪ, ಮೊಳಕೆ ಬರಲಿಲ್ಲ, ಅವಾಗ ನೀನು ಕಂಪ್ಲೇಂಟ್ ಮಾಡ್ತೀಯ, ಹೋಗಿ ಎಂಥ ಬೀಜ ಕೊಟ್ಟೆ, ಯೋ ಮೊಳಕೆನೆ ಹೊಡಿಲಿಲ್ಲ ಅಂತ ಮಕ್ಕ ಬಿಸಾಕ್ಬೇಕು. ಅಲ್ಲ ಹಂಗೆ ಹೋಯ್ತೀಯ, ಆಗ ಎಲ್ಲಿದ್ದ ತೋರಿಸು ಪಾಕೆಟು ಅಂದ್ರೆ, ನಿಂತವ್ ಪಾಕೆಟ ಇರ್ಲಿಲ್ಲ ಅಂದ್ರೆ ಏನ್ ತೋರಿಸಿ ನೀನು? ನಾವು ಕೊಟ್ಟಿದ್ ಕಾಳಿ ತೋಟಕ್ ಬಂದ್ರೆ ಬೇರೆ ಕಡೆ ತಂದ್ ಹಾಕಿರೋದು ಅಂತ ನಾನು. ಅಲ್ಲಲ್ಲ ನೋಡ್ ಮತ್ತೆ ನೋಡ್ ಮತ್ತೆ ಅದು ಒಂದೇ ಅಲ್ಲ, ಇನ್ನೂ ಒಂದ್ ವಿಚಾರ ಅದೆ ಕೇಳು. ಈಗ ಪಾಕೆಟೇನ ಮಡಿಕೊಂಡಿರ್ತೀಯ, ಆದರೆ ಬೀಜನೂ ಹೊಸಿ ಇದ್ರೆ ನೋಡಪ್ಪ ಇದೇ ಬೀಜ ಅಂತ ಅವ್ರು ಆಮೇಲೆ ಪರೀಕ್ಷೆ ಮಾಡಕ್ ತಗೋತಾರೆ. ಅದೇ ಪಾಕೆಟ್ ಇಂದು ಅದೇ ಬೀಜ ಅಂತ ಆ ಬೀಜ ಪರೀಕ್ಷೆಯ ಮಾಡ್ಕೊಳಕ್ ತಗೊಂಡು ಹೋದ್ರೆ ಅವ್ರೇನು ಹೇಳ್ತಾರೆ ಕಂಪ್ನಿಯವರು, ಅದೇ ಲಾಟ್ ನಂಬರ್ದು ನಮ್ಮ ತಾವು ಬೀಜ ಮಡಗಿದೀವಿ, ನಮ್ಮ ತಾವು ಮೊಳಕೆ ಚೆನ್ನಾಗಿ ಬಂದದೆ, ನಿಂದು ಬರಲಿಲ್ಲ ಅಂದ್ರೆ ನಿಂದ ಏನೋ ಮಿಸ್ಟೇಕು ಅಂತಾರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ರೈತ ಕೇಳುಗರೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಆಲಿಸೋಣ. ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ ಬೆವರಿನ ಹನಿಗಳು ಬೆಳೆಯಾಗಿ